ಜಿಲ್ಲೆಯಲ್ಲಿ ಕಲುಷಿತ ನೀರು ಸೇವನೆ ತನಿಖೆಗೆ ಮುಖ್ಯಮಂತ್ರಿ ಆದೇಶ. ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ ಹುದ್ದೆಗಳ ಭರ್ತಿಗೆ ಕ್ರಮ, ಡಿಕೆ ಶಿವಕುಮಾರ್. ರಾಜ್ಯಾದ್ಯಂತ ನಾಳೆಯಿಂದ ಶಾಲೆಗಳ ಆರಂಭ, ಸಕಲ ಸಿದ್ದತೆ. ನೂತನ ಸಂಸತ್ ಭವನ ಸ್ವಾಭಿಮಾನದ ಪ್ರತೀಕ, ಪ್ರಧಾನಿ ಅಭಿಮತ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ದಿನಪತ್ರಿಕೆಗಳು ಸಮಾಜಕ್ಕೆ ಕೈಗನ್ನಡಿ ಇದ್ದ ಹಾಗೆ, ಪತ್ರಿಕೆಗಳ ಓದು ನಮ್ಮ ತಿಳುವಳಿಕೆಯನ್ನು ಹೆಚ್ಚಿಸುವ ಹಾಗೆ ನಮ್ಮಲ್ಲಿ ಸಾಮಾಜಿಕ ಎಚ್ಚರವನ್ನೂ ಮೂಡಿಸುತ್ತದೆ. ಆಕಾಶವಾಣಿ ವಿಜಯಪುರ ಕೇಂದ್ರ, ಸಮಯ 6:51. ಆಕಾಶವಾಣಿ ವಿಜಯಪುರ. ರೈತ ಬಾಂಧವರ ಕಾರ್ಯಕ್ರಮ. ಉತ್ತರ ಕರ್ನಾಟಕದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದ ವಿದ್ಯಾವರ್ಧಕ ಸಂಘದ ದರ್ಬಾರ್ ಸಮೂಹ ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರವೇಶಗಳು ಪ್ರಾರಂಭವಾಗಿವೆ. ದರ್ಬಾರ್ ಶಿಕ್ಷಣ ಸಂಸ್ಥೆಯು ಸುಸಜ್ಜಿತವಾದ ಕಟ್ಟಡ ಹಾಗೂ ಎಲ್ಲ ಆಧುನಿಕ ಶೈಕ್ಷಣಿಕ ಸೌಲಭ್ಯಗಳನ್ನು ಹೊಂದಿದೆ. ವಿಶಾಲವಾದ ಆಟದ ಮೈದಾನ ಹೊಂದಿದ ವಿಜಯಪುರ ನಗರದ ಮಧ್ಯಭಾಗದಲ್ಲಿ ಇರುವ ಏಕೈಕ ಶಿಕ್ಷಣ ಸಂಸ್ಥೆ. ದರ್ಬಾರ್ ಸಮೂಹ ಶಿಕ್ಷಣ ಸಂಸ್ಥೆಯ ಅಡಿಯಲ್ಲಿ ಎಲ್ಕೆಜಿ, ಯುಕೆಜಿ, ಪ್ರಾಥಮಿಕ ಹಾಗೂ ಮಾಧ್ಯಮಿಕ ಶಿಕ್ಷಣ ಕನ್ನಡ ಹಾಗೂ ಆಂಗ್ಲ ಮಾಧ್ಯಮದಲ್ಲಿ, ಪಿಯುಸಿ ಕಲಾ ವಾಣಿಜ್ಯ ವಿಜ್ಞಾನ ವಿಭಾಗಗಳಿಗೆ ಹಾಗೂ ಬಿಎ, ಬಿಕಾಂ, ಬಿಬಿಎ, ಬಿಸಿಎ ತರಗತಿಗಳ ಪ್ರವೇಶಕ್ಕಾಗಿ ಸಂಪರ್ಕಿಸಿ. ಮೊಬೈಲ್ ಸಂಖ್ಯೆಗಳು ಡಾಕ್ಟರ್ ವಿನಾಯಕ್ ಗ್ರಾಮ್ ಪುರೋಹಿತ್ 9441266635, ಶ್ರೀ ಟಿಆರ್ ಕುಲಕರ್ಣಿ 9448985968. ಮೀರಾ ಹಾಸ್ಪಿಟಲ್ ಮನೋವೈದ್ಯಶಾಸ್ತ್ರ ಮತ್ತು ವ್ಯಸನಮುಕ್ತಿ ಕೇಂದ್ರ, ಲೈಂಗಿಕ ಸಮಸ್ಯೆಗಳ ಚಿಕಿತ್ಸೆ ಕೂಡ. ಹಲವಾರು ತಿಂಗಳುಗಳ ಕಾಲ ಸಂಬಂಧಿಕರ ಇಲ್ಲದೆ ಅಡ್ಮಿಟ್ ಸೌಲಭ್ಯ, ಉಚಿತ ಆಹಾರ ಮತ್ತು ಔಷಧಗಳ ಸವಲತ್ತು. ಡಾಕ್ಟರ್ ಹರ್ಷಲ್ ತಡಸರೆ ಅವರಿಂದ ಮೀರಾ ಹಾಸ್ಪಿಟಲ್ ಮನೋವೈದ್ಯ ಶಾಸ್ತ್ರ ಮತ್ತು ವ್ಯಸನಮುಕ್ತಿ ಕೇಂದ್ರ, ಸೋಲಾಪುರ್. ಮೊಬೈಲ್ 9405570129. ಸಾರ್ವಜನಿಕ ಸ್ಥಳದಲ್ಲಿ ಧೂಮಪಾನ ಮಾಡುವುದು ಒಂದು ಶಿಕ್ಷಾರ್ಹ ಅಪರಾಧ, ಆದರೆ ಕೆಲವರು ಇದರ ಕಡೆ ಗಮನ ಕೊಡುವುದಿಲ್ಲ. ಯಾವಾಗ ನೀವು ಧೂಮಪಾನ ಮಾಡುತ್ತೀರೋ ನಿಮ್ಮ ಸುತ್ತಮುತ್ತಲಿನವರು ಮಾಡುತ್ತಾರೆ. ಇದರಿಂದಾಗಿ ಅವರಿಗೆ ಉಬ್ಬಸದ ಅಟ್ಯಾಕ್ ಅಥವಾ ಹೃದಯದಲ್ಲಿ ನೋವುಂಟಾಗಬಹುದು. ಪ್ರತಿ ಬೀಡಿ ಸಿಗರೇಟ್ ನಿಮ್ಮನ್ನು ಹಾಗೂ ನಿಮ್ಮ ಸುತ್ತಮುತ್ತಲಿನವರನ್ನು ಉಬ್ಬಸ, ಟಿಬಿ ಅಥವಾ ಪಪ್ಪುಸದ ಕ್ಯಾನ್ಸರ್ನ ಸಮೀಪ ತರುತ್ತೆ. ಹೊಗೆಸೊಪ್ಪನ್ನು ಇಂದೇ ತ್ಯಜಿಸಿರಿ. ಈ ವರ್ಷದ ಧ್ಯೇಯ ವಾಕ್ಯ ಆಹಾರ ಬೇಕು, ತಂಬಾಕು ಬೇಡ. ಸಹಾಯಕ್ಕಾಗಿ ಟೂಲ್ ಫ್ರೀ ನಂಬರ್ ಮೇಲೆ ಕಾಲ್ ಮಾಡಿ 1800123556 ಅಥವಾ 0111290701ಕ್ಕೆ ಮಿಸ್ಡ್ ಕಾಲ್ ಮಾಡಿ. ಭಾರತ ಸರ್ಕಾರದ ಸ್ವಾಸ್ಥ್ಯ ಮತ್ತು ಪರಿವಾರ ಕಲ್ಯಾಣ ಮಂತ್ರಾಲಯದ ಮೂಲಕ ಜನಹಿತಕ್ಕಾಗಿ ಪ್ರಕಟಿಸಲಾಗಿದೆ.

ಪ್ರಾಯೋಜನೆ ಮಾಡ್ತಾ ಇದ್ದಾರೆ. ಬರುವ 18 ವಾರಗಳಲ್ಲಿ ನಾವು ನಮ್ಮ ಮಣ್ಣನ್ನು ಯಾವ ರೀತಿ ಸಂರಕ್ಷಣೆ ಮಾಡಬೇಕು, ಅಮೂಲ್ಯವಾದಂತಹ ನೀರಿನ ಸಂಪತ್ತನ್ನು ಯಾವ ರೀತಿ ನಾವು ಸಂರಕ್ಷಣೆ ಮಾಡಬೇಕು, ಒಟ್ಟಾರೆಯಾಗಿ ನಮ್ಮ ಕೃಷಿಯೊಳಗೆ ಬಳಸ್ತಾ ಇರುವಂತಹ ಸಂಪನ್ಮೂಲಗಳನ್ನು ನಾವು ಯಾವ ರೀತಿ ಸದ್ಬಳಕೆ ಮಾಡಿಕೊಳ್ಬೇಕು, ಈ ಎಲ್ಲ ವಿಷಯಗಳ ಬಗ್ಗೆ ವಾಲ್ಮೀಕಿ ಸಂಸ್ಥೆಯೊಳಗೆ ಇರುವಂತಹ ಎಲ್ಲ ತಜ್ಞರು ತಮ್ಮ ಅನುಭವಗಳನ್ನು ಧಾರೆ ಎರೀತಾ ಇದ್ದಾರೆ. ಇವತ್ತಿನ ಮೊದಲ ಕಾರ್ಯಕ್ರಮದೊಳಗೆ ವಾಲ್ಮೀಕಿ ಸಂಸ್ಥೆಯ ನಿರ್ದೇಶಕರಾಗಿರುವಂತಹ ಡಾಕ್ಟರ್ ರಾಜೇಂದ್ರ ಪೋದ್ದಾರ್ ಅವರು ಈ ವಾಲ್ಮೀಕಿ ಸಂಸ್ಥೆಯ ಧ್ಯೇಯೋದ್ದೇಶಗಳು, ಅದು ರೈತರಿಗಾಗಿ ಮಾಡ್ತಾ ಇರುವಂತಹ ಚಟುವಟಿಕೆಗಳು, ರೈತರಿಗೆ ನೀಡ್ತಾ ಇರುವಂತಹ ಸೌಲಭ್ಯಗಳು, ಅದರ ಜೊತೆಗೆ ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಒಳಗೆ ಏನೇನು ಪ್ರಯೋಗಗಳನ್ನು ಸಂಸ್ಥೆ ಮಾಡಿದೆ, ಆ ಪ್ರಯೋಗಗಳನ್ನು ರೈತರಿಗೆ ಯಾವ ರೀತಿ ಮುಟ್ಟಿಸ್ತಾ ಇದೆ, ಈ ಎಲ್ಲ ವಿಷಯಗಳ ಕುರಿತಾಗಿ ಇವತ್ತು ವಾಲ್ಮೀಕಿ ಸಂಸ್ಥೆಯ ಪರಿಚಯವನ್ನು ಎಲ್ಲರಿಗೂ ಮಾಡಿಕೊಡ್ತಾ ಇದ್ದಾರೆ. ಡಾಕ್ಟರ್ ರಾಜೇಂದ್ರ ಪೋದ್ದಾರ್ ಅವರೇ, ತಮಗೆ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸೋಮಶೇಖರ್ ಅವರಿಗೆ. ತಮ್ಮ ಈ ಒಂದು ಮಾಧ್ಯಮದ ಮುಖಾಂತರ ನಾವು ಲಕ್ಷಾಂತರ ಜನ ರೈತರಿಗೆ ಮುಟ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ನಮ್ಮ ವಿಜಯಪುರ ಆಕಾಶವಾಣಿಗೆ ಧನ್ಯವಾದ ಹೇಳ್ತೇನೆ. ಮೊದಲಿಗೆ ನಮ್ಮ ವಾಲ್ಮೀಕಿ ಸಂಸ್ಥೆ ಯಾವ ರೀತಿ ರೈತರ ಸಲುವಾಗಿ ತನ್ನಂತಾನೆ ಅರ್ಪಿಸಿಕೊಂಡು ಏನು ನೆಲ ಮತ್ತು ಜಲ ನಿರ್ವಹಣೆ ಮಾಡುವಂತಹ ಒಂದು ಕಾರ್ಯವನ್ನು ಮಾಡ್ತಾ ಇದೆ, ಸುಮಾರು ಕಳೆದ 35-36 ವರ್ಷಗಳಿಂದ ಏನು ಸಂಸ್ಥೆ ಈ ನಿಟ್ಟಿನೊಳಗೆ ಕಾರ್ಯರತವಾಗಿದೆ, ಅದು ಅದರ ಧ್ಯೇಯೋದ್ದೇಶನೇ ಸರಿ, ಮಣ್ಣು ಮತ್ತು ನೀರನ್ನ ಸಂರಕ್ಷಣೆ ಮಾಡುವಂತಹದ್ದು. ಈ ನಿಟ್ಟಿನೊಳಗೆ ವಾಲ್ಮೀಕಿ ಸಂಸ್ಥೆಯ ಪರಿಚಯವನ್ನ ನಮ್ಮ ರೈತರಿಗೆ ಮಾಡಿಕೊಡ್ತೀರಿ ಸರ್? ಈಗ ವಾಲ್ಮೀಕಿ ಸಂಸ್ಥೆಯ ಪರಿಚಯ ಮಾಡೋಕ್ಕಿಂತ ಮುಂಚೆ ನಾನು ಇದರ ಹಿನ್ನೆಲೆಯನ್ನು ಹೇಳ ಬಯಸ್ತಿದ್ದೀನಿ. ಇಡೀ ಜಗತ್ತಿಗೆ, ದೇಶಕ್ಕೆ, ಕರ್ನಾಟಕಕ್ಕೆ ಮತ್ತು ನಮ್ಮ ಈ ಭಾಗದ ವಿಜಯಪುರ ಜಿಲ್ಲೆ ಮತ್ತು ಕೃಷ್ಣಾ ಮೇಲ್ದಂಡೆ ಯೋಜನೆ ರೈತರಿಗೆಲ್ಲ ಈಗ ಮನವರಿಕೆ ಆಗಿದೆ. ಜಗತ್ತು ಅತ್ಯಂತ ಗಂಡಾಂತರಕಾರಿ ಜಲ ಸಂಕಷ್ಟವನ್ನು ಎದುರಿಸುವಂಥ ಸಾಧ್ಯತೆಗಳಿವೆ. ಇದು ಯಾಕೆ ಹಿಂಗಾಯ್ತಂದ್ರೆ, ಸಾವಿರಾರು ವರ್ಷಗಳಿಂದ ಜಲ ಸರಬರಾಜು ಅಥವಾ ನೀರಿನ ಸರಬರಾಜು ನಿರ್ದಿಷ್ಟವಾಗಿದೆ, ಆದರೆ ಬೇಡಿಕೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಅದು ಕುಡಿಯೋ ನೀರಿರ್ಬೋದು, ಗೃಹ ಬಳಕೆ ಇರ್ಬೋದು, ಪ್ರಾಣಿ ಪಕ್ಷಿಗಳಿಗಿರ್ಬೋದು, ಉದ್ಯಮಗಳಿಗಿರ್ಬೋದು ಮತ್ತು ವಿಶೇಷವಾಗಿ ನಮ್ಮ ಕೃಷಿಗೆ. ಈ ಎಲ್ಲ ಬೇಡಿಕೆಗಳಿಂದ ನಮ್ಮಲ್ಲಿ ನೀರಿನ ಕೊರತೆ ಉಂಟಾಗ್ತದೆ. ಬೇಡಿಕೆ ಹೆಚ್ಚಾಗ್ತಾ ಇದೆ, ಸರಬರಾಜು ನಿರ್ದಿಷ್ಟವಾಗಿದೆ, ಅಥವಾ ಇನ್ನೊಂದು ಅರ್ಥದಲ್ಲಿ ಹೇಳಬೇಕಂದ್ರೆ ಸರಬರಾಜು ಕಡಿಮೆ ಆಗ್ತಾ ಇದೆ. ತಾವು ಕೇಳ್ಬೋದು, ಸರಬರಾಜು ಯಾಕೆ ಕಡಿಮೆ ಆಗ್ತಾ ಇದೆ ಅಂದರೆ, ಈ ಜಲ ಮಾಲಿನ್ಯ, ನೀರಿನ ಮಾಲಿನ್ಯದಿಂದ ಬಳಕೆಗೆ ಉಪಯುಕ್ತ ಇರುವಂಥ ನೀರಿನ ಮೊತ್ತ ಪ್ರಮಾಣ ಕಡಿಮೆ ಆಗ್ತಾ ಇದೆ. 20-30% ನೀರು ಕಡಿಮೆ ಆಯಿತು. ಅದರಿಂದ ನೀರಿನ ಸರಬರಾಜು ನಿರ್ದಿಷ್ಟವಾಗಿ ಹೇಳೋ ಬದಲು ನಾನು ನೀರಿನ ಸರಬರಾಜು ಕ್ಷೀಣಿಸ್ತಾ ಇದೆ ಅಂತ ಹೇಳ್ತೀನಿ. ಅದೇ ಸಂದರ್ಭದಲ್ಲಿ ನೀರಿನ ಬೇಡಿಕೆ ಹೆಚ್ಚಾಗ್ತದೆ. ಹೆಚ್ಚಾಗುತ್ತಿರುವ ಬೇಡಿಕೆ ಮತ್ತು ಕ್ಷೀಣಿಸುವ ಸರಬರಾಜು, ಇವುಗಳಿಂದಾಗಿ ನೀರಿನ ಕೊರತೆ ಉದ್ಭವ ಆಗ್ತದೆ. ಕೊರತೆ ಜನರಲ್ಲಿ ಮತ್ತು ರೈತರಲ್ಲಿ ರಾಜ್ಯ ರಾಷ್ಟ್ರಗಳ ಮಧ್ಯೆ ಕಲಹ ಕಾರಣ ಆಗ್ತದೆ. ಆ ಕಾರಣಕ್ಕೆ ಈ ಒಂದೇ ವಾಕ್ಯದಲ್ಲಿ ಹೇಳಂದ್ರೆ, ಮುಂಬರುವ ದಿನಗಳಲ್ಲಿ ನಮ್ಮ ಇವತ್ತಿನ 2030 ಇಸ್ವಿಯೊಳಗಾಗಿ ನಾವು ಅತ್ಯಂತ ಗಂಡಾಂತರಕಾರಿ ಜಲ ಸಂಕಷ್ಟ ಅನುಭವಿಸುವ ಸಾಧ್ಯತೆ ಇದೆ. ಆ ನಿಟ್ಟಿನಲ್ಲಿ ನಮಗೆ ನೀರಿನ ನಿರ್ವಹಣೆ, ನೀರಿನ ಸಂರಕ್ಷಣೆ, ನೀರಿನ ಸದ್ಬಳಕೆ ಬಹಳ ಪ್ರಾಮುಖ್ಯ ಇರೋದ್ರಿಂದ ಸುಮಾರು 3-4 ದಶಕಗಳ ಹಿಂದೆ ನಮ್ಮ ನೀತಿ ನಿರೂಪಕರು ದೂರದೃಷ್ಟಿಯಿಂದ ಕೆಲವು ಸಂಸ್ಥೆಗಳನ್ನು ಹುಟ್ಟುಹಾಕಿದರು. ಅದರಲ್ಲಿ ಮುಖ್ಯವಾಗಿ ವಾಲ್ಮೀಕಿ ಸಂಸ್ಥೆ. ವಾಲ್ಮೀಕಿ ಯಾಕೆ ಅಂತಾರೆ ಅಂದರೆ, ಇಂಗ್ಲೀಷಲ್ಲಿ ವಾಟರ್ ಆ್ಯಂಡ್ ಲ್ಯಾಂಡ್ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್. ಇದು ವಿಶ್ವ ಬ್ಯಾಂಕಿನ ಒಂದು ಪರಿಕಲ್ಪನೆ. ಭಾರತ ಸರ್ಕಾರಕ್ಕೆ ಅವರು ನಿರ್ದೇಶನ ನೀಡಿ ಹಣಕಾಸನ್ನು ಒದಗಿಸಿ ಭಾರತ ಸರ್ಕಾರ ಮೂಲಕ ದೇಶದ ವಿವಿಧ ಭಾಗಗಳಲ್ಲಿ ವಾಲ್ಮೀಕಿಗಳ ಸ್ಥಾಪನೆಯಾಗಿದೆ. ನಮ್ಮ ದೇಶದಲ್ಲಿ 14 ವಾಲ್ಮೀಕಿಗಳಿದ್ದಾವೆ. ನಮ್ಮ ಕರ್ನಾಟಕದ ವಾಲ್ಮೀಕಿ ನಮ್ಮ ಹೆಮ್ಮೆಯ ಸಂಸ್ಥೆ ಧಾರವಾಡದಲ್ಲಿ ಸ್ಥಾಪನೆ ಆಗಿದೆ. 1980 ಈ ಸಂಸ್ಥೆ ಪ್ರಾರಂಭವಾಗಿದೆ. ನನಗೆ ಬಹಳ ಹೆಮ್ಮೆ ಅನಿಸ್ತದೆ ಮತ್ತು ಆ ವ್ಯಕ್ತಿಗಳಿಗೆ ನಾನು ನನ್ನ ನಮನವನ್ನು ಸಲ್ಲಿಸಿ ಬಯಸ್ತಿದ್ದೀನಿ. ಅವರು ಡಾಕ್ಟರ್ ನಂಜುಂಡಪ್ಪನಂತವರು ಈ ಸಂಸ್ಥೆ ಸ್ಥಾಪನೆಗೆ ಅವರು ವಿಚಾರ ಮಾಡಿ ಪರಿಕಲ್ಪನೆ ಹುಟ್ಟುಹಾಕಿ ಸ್ಥಾಪನೆಗೆ ಕಾರಣೀಭೂತರಾದರು. ಅಂದಿನಿಂದ ಪ್ರಾರಂಭವಾಗಿ ಇವತ್ತಿನವರೆಗೆ ಸಂಸ್ಥೆ ಈ ರೈತಾಪಿ ಸೇವೆಯನ್ನು ಮಾಡ್ತಾ ಇದೆ. ಜಲ ನೆಲ ನಿರ್ವಹಣೆಯಲ್ಲಿ ಸಾಕಷ್ಟು ಸಾಧನೆಗಳನ್ನು ಮಾಡಿದೆ. ಈ ಸಂಸ್ಥೆಯ ಉದ್ದೇಶ ಅಂದರೆ, ನಮ್ಮ ಬಯಲಾ ಹೇಳುವ ಪ್ರಕಾರ, ಜಲ ಮತ್ತು ನೆಲ ನಿರ್ವಹಣೆ ಸಂಬಂಧಪಟ್ಟಂತೆ ವಿಜ್ಞಾನ ಮತ್ತು ತಂತ್ರಜ್ಞಾನವನ್ನು ಪ್ರಚಾರ ಮಾಡೋದು ಮತ್ತು ಪ್ರೋತ್ಸಾಹ ಮಾಡೋದು, ಆ ಎರಡು ಗಂಭೀರವಾದ ವಿಷಯಗಳನ್ನ ಇಟ್ಟುಕೊಂಡು ನಾವು ಅನೇಕ ಚಟುವಟಿಕೆಗಳನ್ನು ಹಮ್ಮಿಕೊಂಡಿದ್ದೀವಿ. ಚಟುವಟಿಕೆಗಳೇನೆಂದರೆ, ಒಟ್ಟಾರೆ ಜನರಲ್ಲಿ ಜಾಗೃತಿ ಮೂಡಿಸಬೇಕು, ತಿಳುವಳಿಕೆ ಮೂಡಿಸಬೇಕು. ಆಮೇಲೆ ಸಂಬಂಧಪಟ್ಟಂಥವರು ಯಾರು, ಎಂಜಿನಿಯರ್ಸು ಮತ್ತು ರೈತರಲ್ಲಿ ಮತ್ತು ಜನಸಾಮಾನ್ಯರಲ್ಲಿ ನಾವು ತಿಳುವಳಿಕೆಯನ್ನು ಮೂಡಿಸಬೇಕು, ಸಾಮರ್ಥ್ಯ ಹೆಚ್ಚಿಸಬೇಕು. ಸಾಮರ್ಥ್ಯ ವರ್ಧನೆ ಅಂದರೆ ಈ ಜನರಲ್ಲಿರ್ತಕ್ಕಂಥ ಜ್ಞಾನದ ವೃದ್ಧಿ ಆಗಬೇಕು, ಅವರ ಕೌಶಲ್ಯಗಳಲ್ಲಿ ಮಾರ್ಪಾಡಾಗಬೇಕು ಮತ್ತು ಅವರ ಧೋರಣೆಯಲ್ಲಿ, ವಿಚಾರ ಸರಣಿಯಲ್ಲಿ, ಯಾವುದೇ ಒಂದು ವಿಷಯ, ಜಲ ನಿರ್ವಹಣೆ ಇರ್ಬೋದು, ನೆಲ ನಿರ್ವಹಣೆ ಇರ್ಬೋದು, ಅಥವಾ ರೈತಾಪಿ ಬಗ್ಗೆ ಅವರ ವಿಚಾರಧಾರೆಯಲ್ಲಿ ಬದಲಾವಣೆ ಬರಬೇಕು. ಈ 3 ಉದ್ದೇಶಗಳಿಂದ ನಾವು ತರಬೇತಿಗಳನ್ನು ಮಾಡ್ತೀವಿ. ತರಬೇತಿ ಜೊತೆಗೆ ನಾವು ಇಲ್ಲಿ ಸಂಶೋಧನೆ ಕೂಡ ಮಾಡ್ತೀವಿ. ಈ ವಾಲ್ಮೀಕಿ ಸಂಸ್ಥೆ ಹೆಂಗಪ್ಪ ಅಂದರೆ, ಒಂದು ಸಣ್ಣ ವಿಶ್ವವಿದ್ಯಾಲಯ ರೀತಿಯಲ್ಲಿ ಕೆಲಸ ಮಾಡ್ತದೆ. ಇದು ಕರ್ನಾಟಕದ ಒಟ್ಟಾರೆ ವ್ಯಾಪ್ತಿಯನ್ನು ಹೊಂದಿದೆ. ನಮ್ಮ ಬೀದರ್ನ ಕಾರಂಜ ನದಿ ಹಿಡ್ಕೊಂಡು ಚಾಮರಾಜನಗರನ ಕಪಿಲಾ ನದಿವರೆಗೆ ಇದರ ವ್ಯಾಪ್ತಿ ಇದೆ. ಇಡೀ ಕರ್ನಾಟಕ ರಾಜ್ಯದ 30 ಲಕ್ಷ ಹೆಕ್ಟೇರ್ ನೀರಾವರಿ, 30 ಲಕ್ಷ ರೈತರು, ಇವರೆಲ್ಲರಿಗೆ ಸಂಬಂಧವನ್ನು ಹೊಂದಿದಂಥ ಈ ವಾಲ್ಮೀಕಿ ಸಂಸ್ಥೆ ಸಂಶೋಧನೆ ಮಾಡ್ತದೆ, ಪ್ರಾತ್ಯಕ್ಷತೆಗಳನ್ನು ಮಾಡ್ತದೆ. ಈ ನಾವು ಸಂಶೋಧನೆ ಪ್ರಯೋಗಾಲಯಗಳಲ್ಲಿ ಏನು ಕಂಡುಹಿಡಿದಿರ್ತೇವೋ ಅದನ್ನು ರೈತರಿಗೆ ಮುಟ್ಟಿಸುವ ಒಂದು ಮಾರ್ಗದಲ್ಲಿ ಈ ಪ್ರಾತ್ಯಕ್ಷತೆಗಳಂದ್ರೆ ನಾವು ಏನು ಬೆಳಿತೀವೋ ರೈತರ ಹೊಲದಲ್ಲಿ ಬೆಳಿತೀವೋ ಅಥವಾ ಅಚ್ಚುಕಟ್ಟು ಪ್ರದೇಶದಲ್ಲಿ ಬೆಳಿತೀವೋ ಅಥವಾ ನಮ್ಮ ವಾಲ್ಮೀಕಿ ಸಂಸ್ಥೆಯಲ್ಲಿ ಬೆಳೆದು ನೋಡಿ ಕಲಿ ಮಾಡಿ ತಿಳಿಯನಂಥ ಒಂದು ಏನು ತತ್ವ ಇದೆ, ಅದರ ಪ್ರಕಾರ ರೈತರಿಗೆ ನಾವು ತಿಳುವಳಿಕೆ ನೀಡಿ ಅದರ ಜೊತೆಗೆ ನಾವು ಪ್ರಕಟಣೆಗಳನ್ನು ಮಾಡ್ತೇವೆ. ಇಲ್ಲಿ ನಾನು 30 ವರ್ಷಗಳಿಂದ ನೀರಾವರಿ, ನೆಲ, ಜಲ, ರೈತರ ವಿಷಯಗಳ ಸಂಬಂಧಪಟ್ಟಂತೆ ತೊಡಗಿಸಿಕೊಂಡವು. ಮೂಲತಃ ನಂದು ಕೂಡ ವಿಜಾಪುರ ಜಿಲ್ಲೆ, ಭೀಮಾ ನದಿ ತೀರದಲ್ಲಿ ನನ್ನ ಊರು. ನನಗೆ ಒಂದು ರೈತನ ಮಗನಾಗಿ, ನೀರಾವರಿ ವಿದ್ಯಾರ್ಥಿಯಾಗಿ, ನನ್ನ ಕೃಷಿ ವಿದ್ಯಾರ್ಥಿಗೆ ಅರ್ಥ ಆಗಿದ್ದಂದರೆ ಈ ಒಟ್ಟಾರೆ ಕೃಷಿ ಮತ್ತು ನೀರಾವರಿ ಸಮಸ್ಯೆಗಳಿಗೆ ಮೂಲ ಕಾರಣ ಅಂದರೆ ಜ್ಞಾನದ ಕೊರತೆ. ಸರ್ಕಾರ, ವಿಶ್ವವಿದ್ಯಾಲಯಗಳು ಮತ್ತು ಅಂತಾರಾಷ್ಟ್ರೀಯ ಸಂಸ್ಥೆಗಳು ಅದ್ಭುತವಾದ ತಂತ್ರಜ್ಞಾನವನ್ನು ಆವಿಷ್ಕಾರ ಮಾಡ್ತವೆ, ಅನುಷ್ಠಾನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತವೆ. ಆದರೆ ರೈತಾಪಿ ಗ್ರಾಮೀಣ ಜನತೆ, ಹಳ್ಳಿ ಜನ ಅದನ್ನು ನಿಲುಕಲಾರದಂಥ ಪರಿಸ್ಥಿತಿಯಲ್ಲಿದೆ. ಅವರ ಅದು ಜ್ಞಾನದ ಕೊರತೆ, ಅದನ್ನು ಇಂಗ್ಲೀಷಲ್ಲಿ ನಾಲೆಜ್ ಗ್ಯಾಪ್. ಆ ಜ್ಞಾನದ ಕೊರತೆಯಿಂದಾಗಿ ನಮ್ಗೆ ಅನೇಕ ಕ್ಷೇತ್ರ ಮಟ್ಟ ಸವಾಲುಗಳು ಉದ್ಭವ ಆಗ್ತವೆ. ಅವುಗಳನ್ನು ನೀಗಿಸುವ ನಿಟ್ಟಿನಲ್ಲಿ ನಾವು ತರಬೇತಿ, ಸಂಶೋಧನೆ, ಪ್ರಾತ್ಯಕ್ಷಕತೆ ಮತ್ತು ಪ್ರಕಟಣೆ, ನಮ್ಮ ವಾಲ್ಮೀಕಿ ಸಂಸ್ಥೆಯಿಂದ ಸುಮಾರು 35 ಪ್ರಕಟಣೆಗಳನ್ನು ತಂದಿದ್ದರು. ಈ ಪ್ರಕಟಣೆಗಳ ವಿಶೇಷತೆ ಏನಪ್ಪಾ ಅಂದರೆ ನಾವು ಎಲ್ಲಿಯೋ ಅಂತಾರಾಷ್ಟ್ರೀಯ ಮಟ್ಟದ ಸಂಸ್ಥೆಗಳ ಅಂಗ್ರೇಜಿ ಬರಹವನ್ನು ನಾವು ನೀಡ್ತಾ ಇಲ್ಲ ರೈತರಿಗೆ. ಆ ಯಾವುದೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ನೀರಾವರಿ ಕಾಯ್ದೆ ಇದ್ರೂ ಕೂಡ ಅದನ್ನು ಅತ್ಯಂತ ಸರಳೀಕರಣ ಮಾಡಿ ಕನಿಷ್ಠ 4ನೇ ವರ್ಗದವರೆಗೆ ಓದಿದಂಥ ರೈತನು ಕೂಡ ಅದನ್ನು ಅರ್ಥ ಮಾಡಿಕೊಳ್ಳೋ ರೀತಿಯಲ್ಲಿ ಸಚಿತ್ರವಾಗಿ, ಸಮಗ್ರವಾಗಿ, ಸರಳ ಕನ್ನಡ ಭಾಷೆಯಲ್ಲಿ ಅದನ್ನು ಮಾಡಿ ನಾವು 34 ವಿವಿಧ ಬ್ರೋಷರ್ ಇರ್ಬೋದು, ಪ್ಯಾಂಪ್ಲೆಟ್ ಇರ್ಬೋದು, ಹ್ಯಾಂಡ್ಬುಕ್ ಇರ್ಬೋದು, ನಮ್ಮದು ಅನ್ಯುವಲ್ ರಿಪೋರ್ಟ್ ಇರ್ಬೋದು, ಮತ್ತೊಂದು ವಿಶೇಷವಾಗಿ ಒಂದು ಮ್ಯಾಗಜಿನ್ ಕೂಡ ಮಾಡ್ತೇವೆ, ತ್ರೈಮಾಸಿಕ, ಜಲ, ನೆಲ ಮತ್ತು ಜನ ಇವೆಲ್ಲವುಗಳನ್ನು ಕೂಡ ಪ್ರಕಟಣೆ ಮಾಡ್ತಿದ್ದೀವಿ. ಜೊತೆಗೆ ನಮ್ಮ ಸಂಬಂಧಿತ ಸಂಸ್ಥೆಗಳು ಇರ್ತಾವೆ, ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಆಗಿರ್ಬೋದು, ಬೆಳಗಾವಿನ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಆಗಿರ್ಬೋದು, ಇಂಥ ಸಂಸ್ಥೆಗಳ ಜೊತೆಗೆ ಒಡಂಬಡಿಕೆ ಮಾಡಿಕೊಂಡು ನಾವು ಈ ನೀರಾವರಿಯಲ್ಲಿ, ಜಲ ಮತ್ತು ನೆಲ ನಿರ್ವಹಣೆಯಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನವನ್ನು ಯಾವ ರೀತಿ ಪ್ರೋತ್ಸಾಹಿಸಬೇಕು ಆ ಚಟುವಟಿಕೆಯನ್ನು ನಾವು ಮಾಡ್ತೇವೆ. ಡಾಕ್ಟರ್ ಪೊದ್ದಾರ್ ಅವರೇ, ತಾವು ಹೇಳುವ ಪ್ರಕಾರ ವಾಲ್ಮೀಕಿ ಸಂಸ್ಥೆಯ ಒಂದು ವ್ಯಾಪ್ತಿ ಇಡೀ ಕರ್ನಾಟಕ ರಾಜ್ಯ ಬರ್ತದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹಾಗಾದರೆ ನಾವು ಏನೇ ಯೋಜನೆ ಮಾಡಬೇಕಂತಂದ್ರೂ ಕೂಡ ಸ್ಥಳೀಯವಾಗಿ ಕೂಡ ಮಾಡಬೇಕು, ಆಮೇಲೆ ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಯೋಜನೆಗಳನ್ನು ಮಾಡಬೇಕು. ಯಾವಾಗ ನಾವು ರೈತರನ್ನ ಮುಟ್ಟಬೇಕು ಅನ್ನುವಂಥ ಒಂದು ವಿಚಾರ ಇಟ್ಟುಕೊಂಡು ಈ ಕೆಲಸ ಮಾಡ್ತಾ ಇದ್ದೀವಿ. ಅಂಥ ಒಂದು ಸಂದರ್ಭದೊಳಗೆ ಧಾರವಾಡದೊಳಗೆ ಸಂಸ್ಥೆ ಇದ್ದುಕೊಂಡು ಇಡೀ ಕರ್ನಾಟಕವನ್ನು ನಮ್ಮ ಆಡಳಿತಕ್ಕೆ ಒಳಪಡಿಸಿ ಅಲ್ಲಿ ಕೆಲಸ ಮಾಡುವಂಥದ್ದು, ಕಾಲಕಾಲಕ್ಕೆ ಏನು ಬದಲಾವಣೆಗಳಾಗಬೇಕು ಅವುಗಳನ್ನು ನೋಡುವಂಥದ್ದು, ತರಬೇತಿ ಕಾರ್ಯಕ್ರಮಗಳನ್ನು ಮಾಡುವಂಥ ಒಂದು ಕೆಲಸ, ಈ ಎಲ್ಲ ಕೆಲಸಗಳು ಯಾವ ರೀತಿ ಅನುಕ್ರಮವಾಗಿ ನಡೀತಾ ಇದ್ದಾವೆ, ಯಾವ ರೀತಿ ಅದನ್ನು ತಾವು ಸಂಯೋಜನೆ ಮಾಡ್ತಾ ಇದ್ದೀರಿ? ಇದು ಒಂದು ಆಡಳಿತಾತ್ಮಕ ಅಥವಾ ಸಾಂಸ್ಥಿಕ ಸ್ವರೂಪದ ಪ್ರಶ್ನೆ ತಮ್ಮದು. ಇಲ್ಲಿ ನಾವು ನಮ್ಮ ಇಲಾಖೆ, ನೀರಾವರಿ ಇಲಾಖೆ ಒಂದು ಅಂಗ ಇಲಾಖೆ ಅಥವಾ ಸಂಸ್ಥೆ ಆಗಿದ್ರು ಕೂಡ ಅದು ಎಕ್ಸಿಕ್ಯೂಟಿವ್ ಡಿಪಾರ್ಟ್ಮೆಂಟ್ ಥರ ಕೆಲಸ ಮಾಡಲ್ಲ. ಇದು ನಾನು ಆಗಲೇ ಹೇಳಿದ ತಮಗೆ, ಒಂದು ವಿಶ್ವವಿದ್ಯಾಲಯದ ರೂಪದಲ್ಲಿ ಕೆಲಸ ಮಾಡುತ್ತೆ. ಇಲ್ಲಿ ಎಂಜಿನಿಯರ್ಗಳಿದ್ದಾರೆ, ಕೃಷಿ ವಿಜ್ಞಾನಿಗಳಿದ್ದಾರೆ, ಸಹಕಾರಿ ಧುರೀಣರಿದ್ದಾರೆ ಮತ್ತು ಹಣಕಾಸಿನ ತಜ್ಞರಿದ್ದಾರೆ. ಮಲ್ಟಿ ಡಿಸಿಪ್ಲಿನರಿ, ಬಹುಶಾಸ್ತ್ರೀಯ ಒಂದು ಸಂಸ್ಥೆಯಾಗಿ ಕೆಲಸ ಮಾಡ್ತದೆ. ಈ ಸಂಸ್ಥೆಗೆ ಬೇರೆ ಬೇರೆ ಇಲಾಖೆಗಳಿಂದ, ಕೃಷಿ ಇಲಾಖೆಯಿಂದ, ಕೃಷಿ ವಿಶ್ವವಿದ್ಯಾಲಯಗಳಿಂದ, ನೀರಾವರಿ ಇಲಾಖೆಯಿಂದ, PWDಯಿಂದ ಎಲ್ಲ ಕಡೆಯಿಂದ ಬರ್ತಾರೆ. ಇಲ್ಲಿ ಪ್ರಮುಖವಾಗಿ ನಮ್ಮದು ಎಂಜಿನಿಯರಿಂಗ್ ಅಗ್ರಿಕಲ್ಚರ್ ಕೋಆಪರೇಷನ್, ಅಲ್ಲಿ ಈ ನೀರಾವರಿಗೆ ಸಂಬಂಧಪಟ್ಟಂತೆ ಅಣೆಕಟ್ಟು, ಕಾಲುವೆಗಳು ಮತ್ತು ಹೊಲಗಾಲುವೆಗಳು, ನೀರಿನ ನಿರ್ವಹಣೆ ಕುರಿತು ಎಂಜಿನಿಯರ್ಸ್ ಮಾಡಿದರೆ, ಮಣ್ಣು ಮತ್ತು ನೀರಿನ ನಿರ್ವಹಣೆ ಕುರಿತು ನಮ್ಮ ಕೃಷಿ ಅಧಿಕಾರಿಗಳು ಮಾಡ್ತಾರೆ, ಮಣ್ಣು ನೀರಿನ ಜೊತೆಗೆ ಬೆಳೆ ಉತ್ಪಾದನೆ ಕೂಡ ಯಾವ ರೀತಿ ಮಾಡಬೇಕು, ಅಲ್ಲಿ ಬರ್ತಕ್ಕಂಥ ರೋಗ ರುಜಿನಗಳಿರ್ಬೋದು, ಇನ್ನು ಯಾವುದೇ ಬೆಳೆ ಉತ್ಪಾದನೆ ಸಂಬಂಧಪಟ್ಟಂಥ ವಿಷಯಗಳ ಬಗ್ಗೆ ತಿಳುವಳಿಕೆ ನೀಡಲಿಕ್ಕೆ ಅಲ್ಲಿ ನಮ್ಮಲ್ಲಿ ತಜ್ಞರಿದ್ದಾರೆ. ಇನ್ನು ವಿಶೇಷವಾದ ಕಾರ್ಯಕ್ರಮ ಅಥವಾ ನಮ್ಮ ರಾಜ್ಯದ ಒಂದು ಫ್ಲಾಗ್ಶಿಪ್ ಪ್ರೋಗ್ರಾಮ್ ಅಂದರೆ ಸರ್ಕಾರ ಒಂದು ಹೆಮ್ಮೆ ಪಡುವಂಥ ಯೋಜನೆ ಅಂದರೆ ರೈತರ ಸಹಭಾಗಿತ್ವದ ನೀರಾವರಿ ಪದ್ಧತಿ. ಅದಕ್ಕೆ ನಾವು ಇಂಗ್ಲೀಷಲ್ಲಿ ಪಾರ್ಟಿಸಿಪೇಟ್ರಿ ಇರಿಗೇಷನ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೇವೆ, ಶಾರ್ಟ್ ಆಗಿ ನಮ್ಮ ರೈತರು PIM ಅಂತ ಹೇಳ್ತಾರೆ. ಇದು ನಮ್ಮ ಕರ್ನಾಟಕ ರಾಜ್ಯದ ಒಂದು ಫ್ಲಾಗ್ಶಿಪ್ ಪ್ರೋಗ್ರಾಮ್ ಆಗಿರೋದ್ರಿಂದ ವಾಲ್ಮೀಕಿ ಸಂಸ್ಥೆ ಅದಕ್ಕೆ ಬಹಳ ಪ್ರಾಮುಖ್ಯತೆಯನ್ನು ಕೊಟ್ಟು ಆ ನಿಟ್ಟಿನಲ್ಲಿ ಕೂಡ ನಾವು ತರಬೇತಿಯನ್ನು ನೀಡ್ತಾ ಇದ್ದೀವಿ. ಇನ್ನು ರಾಜ್ಯದ ವಿವಿಧ ಭಾಗಗಳ ಪ್ರಶ್ನೆ ಬಂದಾಗ ನಮ್ಮ ಯೋಜನೆಗಳು ಬೇರೆ ಇದ್ದಾವೆ. ಅಚ್ಚುಕಟ್ಟು ಪ್ರದೇಶಗಳು, ಕಮಾಂಡ್ ಏರಿಯಾ ಡೆವಲಪ್ಮೆಂಟ್ ಅಥಾರಿಟಿ ಅಥವಾ ಕಾಡಗಳು ಬೇರೆ ಇದ್ದಾವೆ. ಆಮೇಲೆ ಅಗ್ರೋಕ್ಲೈಮೆಟಿಕ್ ನಮ್ದೇನು ಭಾಗಗಳಿದ್ದಾವೆ ಅವು ಕೂಡ ಬೇರೆ ಅಂದ ಆ ಪ್ರದೇಶಗಳಿಗೆ ತಕ್ಕಂಥ ವಿಷಯಗಳನ್ನು ಕೈಗೆತ್ತಿಕೊಂಡು ಆ ಪ್ರದೇಶಗಳಿಗೆ ಹೋಗಿ ನಾವು ಅಲ್ಲಿ ತರಬೇತಿ ನೀಡುವಂಥ ವ್ಯವಸ್ಥೆ ಮಾಡ್ತೀವಿ, ಅಲ್ಲೇ ಪ್ರಾತ್ಯಕ್ಷತೆ ಕೈಗೊಳ್ಳುವಂಥ ವ್ಯವಸ್ಥೆ ಮಾಡ್ತೀವಿ. ಅಥವಾ ಅವ್ರು ಇಲ್ಲಿ ಬಂದಾಗ ಅವರಿಗೆ ಸೂಕ್ತವಾದ ಅಂದ್ರೆ ಏನು ಬೇಸ್ಡ್ ಆನ್ ದ ಫೀಡ್ಬ್ಯಾಕ್ ಅಥವಾ ನಾವು ತರಬೇತಿ ಸಂಸ್ಥೆಗಳು ಏನಿರ್ತೀವಿ ನೀಡ್ ಬೇಸ್ಡ್ ಅವಶ್ಯಕತೆಗಳ ಅನುಗುಣವಾದಂಥ ತರಬೇತಿಯನ್ನು ಕೊಟ್ಟು ಆ ರೈತರಿಗೆ ನಿರ್ದಿಷ್ಟವಾಗಿ ಏನು ಬೇಕಾಗಿದೆ ಅದನ್ನು ಕೊಡುವಂಥ ವ್ಯವಸ್ಥೆ ಮಾಡ್ತೀವಿ. ನಮ್ಮ ಸಂಸ್ಥೆಯಲ್ಲಿ ಇರುವಂತಹ ಪರಿಣಿತರನ್ನ ನಾವು ಈ ಕೆಲಸಕ್ಕೆ ಬಳಸ್ಕೊಳ್ತದೆ. ಜೊತೆಗೆ ನಾನು ಬಹಳ ಹೆಮ್ಮೆಯಿಂದ ಹೇಳ ಬಯಸಿದ್ದೀನಿ, ಧಾರವಾಡ ಬಹಳ ಶ್ರೀಮಂತವಾದ ಸಾಂಸ್ಕೃತಿಕ ಮತ್ತು ವಿದ್ಯಾ ಕೇಂದ್ರ ಆಗಿರೋದ್ರಿಂದ ಇಲ್ಲಿ ಬಹಳಷ್ಟು ಜನ ತಂದಿರಿದ್ದಾರೆ. ಕೃಷಿ ವಿಶ್ವವಿದ್ಯಾಲಯ, ಕರ್ನಾಟಕ ವಿಶ್ವವಿದ್ಯಾಲಯ, ಏನು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ತಜ್ಞರಿದ್ದಾರೆ, ಅವ್ರನ್ನು ಕೂಡ ನಾವು ಇಲ್ಲಿ ಅತಿಥಿ ಉಪನ್ಯಾಸಕರಾಗಿ ಕರ್ಕೊಂಡ್ಬರ್ತೀವಿ. ಅತಿಥಿಗಳಾಗಿ ಕರ್ಕೊಂಡ್ಬಂದು ಅವ್ರಿಗೆ ರೈತರ ಜೊತೆ ಸಂವಾದ, ತರಬೇತಿ ಮುಂತಾದಗಳನ್ನು ನಾವು ಏರ್ಪಡಿಸ್ತೀವಿ. ಹೀಗಾಗಿ ರೈತರ ಒಂದು ಅವ್ರ ಪ್ರಾದೇಶಿಕ ಬೇಡಿಕೆಗಳು ಕೂಡ ನಾವು ನಿರ್ವಹಿಸುವಂತೆ ಸಾಧ್ಯ ಆಗ್ತದೆ. ಆದರೆ ಕೆಲವೊಂದ್ಸಲ ತಾವು ಹೇಳಿದ ಪ್ರಶ್ನೆ ನನಗೆ ಮುಖ್ಯ ಅನ್ನಿಸ್ತದೆ. ಯಾಕಂದರೆ ಧಾರವಾಡದಿಂದ ಮೈಸೂರು ಮುಟ್ಟದಾಗಲಿ ಅಥವಾ ಧಾರವಾಡದಿಂದ ಬಳ್ಳಾರಿ ಮತ್ತು ರಾಯಚೂರುಗಳಿಗೆ ಮುಟ್ಟಲು ಸ್ವಲ್ಪ ಕಠಿಣ ಆಗೋದ್ರಿಂದ ನಾವು ಹಿಂದೆ ಒಂದು ಶಿವಸ್ವಾಮಿಯವರ ಸಮಿತಿ ರಚನೆ ಮಾಡಿತ್ತು ಸರ್ಕಾರ, ಶಿವಸ್ವಾಮಿ ಅಂತೇಳಿ ಅದೊಂದು ಈ ಕಾಡಗಳು ಮತ್ತು ವಾಲ್ಮಿ ಅಧ್ಯಯನ ಸಲುವಾಗಿ ಒಂದು ತಂಡ ರಚನೆ ಮಾಡಿ, ನನ್ನ ಸುದೈವ, ನಾನು ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಪ್ರಾಧ್ಯಾಪಕ ಮೂಲತಃ ಅಲ್ಲಿರುವಾಗಲೇ ಈ ಸಮಿತಿಯ ಸದಸ್ಯನಾಗಿದ್ದೆ. ಆವಾಗ ನಾವು ಎರಡು ಪ್ರಾದೇಶಿಕ ಕೇಂದ್ರಗಳನ್ನು ಸ್ಥಾಪನೆ ಮಾಡಲಿಕ್ಕೆ ಸರ್ಕಾರಿಗೆ ನಾವು ಒಂದು ರೆಕಮೆಂಡೇಷನ್ ಕೊಟ್ಟಿದ್ದೆವು. ಅದು ಒಂದು ಮಂಡ್ಯದಲ್ಲಿ, ಇನ್ನೊಂದು ನಮ್ಮ ಯಾದಗಿರಿ ಭೀಮರಾನಗುಡಿಯಲ್ಲಿ. ಅದು ಸರ್ಕಾರದ ಗಮನದಲ್ಲಿದೆ, ಅದು ಮುಂದೆ ಸರ್ಕಾರ ಯಾವತ್ತು ನಿರ್ಧಾರ ಮಾಡುತ್ತೋ ನೋಡಬೇಕು. ಸ್ಥಳೀಯವಾಗಿ ಅಲ್ಲಿ ಸಂಸ್ಥೆಗಳು ಅಥವಾ ಪ್ರಾದೇಶಿಕ ಕೇಂದ್ರ ರೀಜನಲ್ ಸೆಂಟರ್ ಸ್ಟಾರ್ಟ್ ಆದರೆ ನಮ್ಮ ವಾಲ್ಮಿ ಸಂಸ್ಥೆಯ ವೇಗ, ಕಾರ್ಯಕ್ರಮಗಳ ವೇಗ ತಿಳಿದು ತರಬೇತಿ ವೇಗ ಹೆಚ್ಚಾಗುತ್ತೆ ಅಂತ ನಾನು ನಂಬಿದ್ದೀನಿ. ಈಗ 35 ವರ್ಷಗಳ ಅವಧಿ ಒಂದು ಸಂಸ್ಥೆಯ ಜೀವನದೊಳಗೆ ಹೇಳಬೇಕು ಅಂತಂದ್ರೆ ಬಹಳ ಒಂದು ದೀರ್ಘವಾದಂತಹ ಒಂದು ಅವಧಿ ಅಂತಾನೆ ಹೇಳಬಹುದು. ಈ ಒಂದು ಅವಧಿ ಒಳಗೆ ಸಾಕಷ್ಟು ತಾವು ತಮ್ಮ ಗುರಿ ಉದ್ದೇಶಗಳನ್ನು ಸಾಧನೆ ಮಾಡೋದಕ್ಕೆ ಸಾಕಷ್ಟು ಹೆಜ್ಜೆಗಳನ್ನು ಹಾಕಿರ್ತೀರಿ, ಸಾಕಷ್ಟು ಸಂಶೋಧನೆಗಳನ್ನು ಮಾಡಿರ್ತೀರಿ, ಆಮೇಲೆ ರೈತರಿಗೆ ತಿಳುವಳಿಕೆ ಹೇಳುವಂತಹ ಕಾರ್ಯಕ್ರಮ, ಜಾಗೃತಿ ಮೂಡಿಸುವಂತಹ ಕಾರ್ಯಕ್ರಮಗಳನ್ನು ಮಾಡಿರ್ತೀರಿ. ಇಂಥ ಒಂದು ಸಂದರ್ಭದೊಳಗೆ 35 ವರ್ಷಗಳ ಆದ ನಂತರ ಯಾವ ರೀತಿಯಾದಂತಹ ಸಾಧನೆ ಆಗಿದೆ ಇಲ್ಲಿ ತನಕ, ಮತ್ತು ಇನ್ನೂ ಏನು ಅದು ಸಾಕಷ್ಟು ಆಗಿದೆಯೋ ಅಥವಾ ಇನ್ನೂ ಮಾಡಬೇಕಾದಂತಹದ್ದು ಬಾಳಿದೆಯೋ ಅಥವಾ ನಾವು ಮಾಡಬೇಕಾದಂತಹ ಕೆಲಸಗಳಲ್ಲಿ ಅಥವಾ ಸ್ವರೂಪದೊಳಗೆ ಏನಾದರೂ ಬದಲಾವಣೆಗಳಾಗಬೇಕಾಗಿದೆಯೋ, ಈ ಒಂದು ನಿಟ್ಟಿನೊಳಗೆ ತಾವು ಏನು ಚಿಂತನೆ ಮಾಡ್ತಾ ಇದ್ದೀರಿ? ಸೋಮಶೇಖರ್ ಅವರು, ಈ ಸಂಸ್ಥೆ 1985 ಪ್ರಾರಂಭ ಆಗಿ ಇಲ್ಲಿವರೆಗೆ ಸಾಕಷ್ಟು ಸಾಧನೆಗಳನ್ನು ಮಾಡಿದಂತ ಒಂದು ತೃಪ್ತಿ ಇದೆ. ಇವುಗಳನ್ನು ಪ್ರಾರಂಭ ಮಾಡಬೇಕಾದ್ರೆ ಸರ್ಕಾರದ ಒಂದು ಬಹಳ ಮಹಾನ್ ಉದ್ದೇಶ ಹೊಂದಿತ್ತು. ಆದರೆ ಇವತ್ತು ಜಲ ಮತ್ತು ನೆಲ ಸಂಕಷ್ಟಗಳ ಗಂಭೀರತೆಯನ್ನು ಪರಿಗಣಿಸಿದರೆ ಈ ನಮ್ಮ ಈಗಿನ ಪ್ರಸ್ತುತ ಪ್ರಯತ್ನ ಸಾಲದು ನನಗನ್ನಿಸ್ತದೆ. ಅದರಲ್ಲೂ ವಿಶೇಷವಾಗಿ ಒಂದು ಬಹಳ ಜವಾಬ್ದಾರಿಯಿಂದ ಸಂಸ್ಥೆ ಪ್ರಾರಂಭ ಮಾಡಿದರೂ ಕೂಡ ಕೆಲವು ಕಾರಣಗಳಿಗಾಗಿ ಹಿಂದೆ ನಮ್ಮ ಸಂಸ್ಥೆ ಅನೇಕ ಸಂಕಷ್ಟಗಳನ್ನು ಎದುರಿಸುವಂತಹ ಪರಿಸ್ಥಿತಿ ಬಂದಿತ್ತು. ಸುದೈವಶಾತ್ ಕಳೆದ 5 ವರ್ಷಗಳಲ್ಲಿ ನಾನು ನಮ್ಮ ಕರ್ನಾಟಕ ಘನ ಸರ್ಕಾರಕ್ಕೆ ಧನ್ಯವಾದಗಳನ್ನು ಹೇಳಬಯಸ್ತಾ ಇದ್ದೀನಿ. ಸಂಸ್ಥೆಯ ಬಲವರ್ಧನೆಗೆ ಬಹಳ ಒತ್ತಾಸೆಯಿಂದ ಸರ್ಕಾರ ಕೆಲಸ ಮಾಡಿದೆ, ಆಶೀರ್ವಾದ ಕೂಡ ಮಾಡಿದೆ. ಸಚಿವರುಗಳು, ಅಪರ ಮುಖ್ಯ ಕಾರ್ಯದರ್ಶಿಗಳು ಮತ್ತು ನಮ್ಮ ಕಾರ್ಯದರ್ಶಿಗಳು ಬೇಷರತ್ತಾಗಿ ವಾಲ್ಮೀಕಿ ಸಂಸ್ಥೆ ಬಲವರ್ಧನೆಗೆ ಸಹಾಯ ಸಹಕಾರ ನೀಡಿದ್ದಾರೆ, ನಿರ್ದೇಶನ ನೀಡಿದ್ದಾರೆ ಮತ್ತು ಹಣಕಾಸನ್ನು ಕೂಡ ಒದಗಿಸಿದ್ದಾರೆ. ಇದರ ಆಧಾರದ ಮೇಲೆ ನಾನು ಹೇಳೋದೇನಪ್ಪ ಅಂದರೆ ಸಂಸ್ಥೆಗೆ ಬಹಳ ದೊಡ್ಡ ಅವಕಾಶ ಇದೆ. ನಾನು ಹೇಳಿದೆ 30 ಲಕ್ಷ ಹೆಕ್ಟೇರ್ ನೀರಾವರಿ ಆಗಬೇಕಾಗಿದೆ ಅಂದರೆ ಇದು ಕೇವಲ ಬೃಹತ್ ಮತ್ತು ಮಧ್ಯಮ ನೀರಾವರಿಯಲ್ಲಿ, ಇನ್ನು ಸಣ್ಣ ನೀರಾವರಿ ಕೆರೆ ಹಳ್ಳ ಕೊಳ್ಳ ಎಲ್ಲ ಹೇಳಿದರೆ ಭಾಳಷ್ಟು 40-50 ಲಕ್ಷ ಹೆಕ್ಟರ್. ಈ ಒಟ್ಟಾರೆ ಕರ್ನಾಟಕ ರಾಜ್ಯದ ಜಲ ನೆಲ ಸಂರಕ್ಷಣೆ ಆಗಬೇಕಂದ್ರೆ ವಾಲ್ಮೀಕಿ ಸಂಸ್ಥೆಯ ಬಲವರ್ಧನೆ ಆಗಲೇಬೇಕು. ಪ್ರಾರಂಭವಾದನಿಂದ ನಮಗೆ ಇನಿಷಿಯಲಿ ಪ್ರಾರಂಭದಲ್ಲಿ ಅಷ್ಟು ಹೆಚ್ಚಿನ ಮಟ್ಟದಲ್ಲಿ ತರಬೇತಿಗಳನ್ನು ಮಾಡೋಕ್ಕಾಗಿರಲಿಲ್ಲ, ಸುಮಾರು 3,500-4,000 ಆಗ್ತಿತ್ತು. ಕಳೆದ 5 ವರ್ಷಗಳಿಂದ ನಾನು ಫೆಬ್ರವರಿ 2018 ಈ ಸಂಸ್ಥೆಗೆ ನಿರ್ದೇಶಕನಾಗಿ ಬಂದು ಹಾಜರಾಗಿದ್ದೀನಿ. ನಾನು ಮೂಲತಃ ಆಗಲೇ ಹೇಳಿದಾಗೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕನಾಗಿದ್ದೆ. ವಿಶೇಷವಾಗಿ ನಾನು ಬಿಜಾಪುರದವನಾಗಿದ್ದು ಬಿಜಾಪುರ ಜಿಲ್ಲೆಯ ಕೃಷಿ ವಿಶ್ವವಿದ್ಯಾಲಯದ ಒಂದು ಅಂಗಸಂಸ್ಥೆ ಹಿಟ್ನಳ್ಳಿ ಫಾರ್ಮಲ್ಲಿ 20 ವರ್ಷಗಳವರೆಗೆ ವಿದ್ಯಾರ್ಥಿಗಳ ಮತ್ತು ರೈತರ ಸೇವೆಯನ್ನು ಮಾಡುವಂತಹ ಸೌಭಾಗ್ಯ ನನಗೆ ಸಿಕ್ಕಿತ್ತು. ಇವತ್ತು ನನಗೆ ಯಾರಾದರೂ ನೀವು ಪರಿಣಿತಿಯನ್ನು ಹೊಂದಿದ್ದೀರಿ ಅಂತ ಕೇಳಿದ್ರೆ ನಾನು ಆ ನನ್ನ ಕರ್ಮಕ್ಷೇತ್ರ ಕರ್ಮಭೂಮಿ ಬಿಜಾಪುರಕ್ಕೆ ನಾನು ಧನ್ಯವಾದ ಹೇಳಬಯಸ್ತೇನೆ. ಅಲ್ಲೇ ನಾನು ಈ ನಮ್ಮ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್, ಕೃಷ್ಣಾ ಮೇಲ್ದಂಡೆ ಯೋಜನೆ ಆಗಿರ್ಬೋದು, ನಮ್ಮ ಆಲಮಟ್ಟಿ ಅಣೆಕಟ್ಟು ಆಗಿರ್ಬೋದು, ಭೀಮರಾಯನಗುಡಿಯ ನಮ್ಮ ಕೃಷ್ಣಾ ಕಾಡ ಆಗಿರೋ ಅಲ್ಲಿ ಮತ್ತು ಅಲ್ಲಿ ರೈತರಿಂದ ನಾನು ಕಲ್ತಂಥದ್ದು. ಸೊ ಆವತ್ತಿನ 3,000-3,500 ಸಂಖ್ಯೆ ಇವತ್ತು 8,000, 9,000, 10,000, 12,000 ಮುಟ್ಟಿದೆ. ಬಟ್ ನಮ್ಮ ಕನಸು ಇನ್ನೂ ದೊಡ್ಡದಿದೆ. ಪ್ರತಿ ವರ್ಷ ಸುಮಾರು 20-25,000 ಜನರ ರೈತರು ತರಬೇತಿ ಆಗಬೇಕು. ಇನ್ನು ಆಗಲೇ ಹೇಳಿದಾಗೆ ನೀರು ಬಳಕೆದಾರ ಸಹಕಾರಿ ಸಂಘಗಳ ಬಲವರ್ಧನೆ ಬಗ್ಗೆ ಸಂಸ್ಥೆ ಜವಾಬ್ದಾರಿ ಇದ್ರೂ ಕೂಡ ಅಲ್ಲಿ ಅನೇಕ ಸಮಸ್ಯೆಗಳಿದೆ. ಒಂದು ಸಾಮರ್ಥ್ಯವರ್ಧನೆಯ ಕೆಪ್ಯಾಸಿಟಿ ವಾಲ್ಮಿ ಬಲವರ್ಧನೆ ಒಂದು ದೊಡ್ಡ ಸಮಸ್ಯೆ ಆಗಿತ್ತು. ಎರಡನೇದು ರೈತರ ತಿಳುವಳಿಕೆ ಮಟ್ಟ. ನೋಡಿ, ಕರ್ನಾಟಕದಲ್ಲಿ ಐತಿಹಾಸಿಕವಾಗಿ 2000 ಇಸ್ವಿಯಲ್ಲಿ ರಾಜ್ಯ ಸರ್ಕಾರ ನೀರು ಬಳಕೆದಾರ ಸಹಕಾರಿ ಸಂಘಗಳನ್ನು ಸ್ಥಾಪನೆ ಮಾಡಲಿಕ್ಕೆ ಆದೇಶ ಅಥವಾ ಕಾಯ್ದೆ ಹೊರಡಿಸಿತು. ಅನೇಕ ಕಾರಣದಿಂದ, ರಾಜಕೀಯ, ಸಾಮಾಜಿಕ, ಆರ್ಥಿಕ, ಮನೋವೈಜ್ಞಾನಿಕ ಕಾರಣಗಳಿಂದ, ಅದಕ್ಕೆ ವಸ್ತುನಿಷ್ಠವಾಗಿ ಹೇಳಬೇಕಂದ್ರೆ ನನ್ನ ನಿರೀಕ್ಷಿತ ಮಟ್ಟದಲ್ಲಿ ಬೆಳವಣಿಗೆ ಆಗಲಿಲ್ಲ, ನಮ್ಮ ಸಂಘಗಳು ಬೆಳೆಯಲಿಲ್ಲ. ಸರ್ಕಾರದ ಇಚ್ಛೆಯೇನು, ಸರ್ಕಾರದ ಜೊತೆಗೆ ನೀರಾವರಿ ಇಲಾಖೆ ನಿಗಮಗಳ ಜೊತೆ ಕೈ ಜೋಡಿಸಿಕೊಂಡು ರೈತರು ನೀರಾವರಿ ನಿರ್ವಹಣೆ ಮಾಡಬೇಕು. ಎರಡೂ ಪಕ್ಷಗಳಲ್ಲಿ, ನಮ್ಮ ಅಧಿಕಾರಿ ವರ್ಗದಲ್ಲಿ ಮತ್ತು ಇಂಜಿನಿಯರ್ ರೈತರಲ್ಲಿ ತಿಳುವಳಿಕೆ ಕೊರತೆಯಿಂದ ಅಥವಾ ಸಂಯೋಜನೆ ಕೊರತೆಯಿಂದ ಸಂಘಗಳು ನಿರೀಕ್ಷಿತ ಮಟ್ಟಿಗೆ ಬೆಳೆಯಲಿಲ್ಲ. ಆದರೆ ಇವತ್ತು ನಾವು ಕಳೆದ 5 ವರ್ಷಗಳಿಂದ ಅದರ ಮೇಲೆ ಇಷ್ಟೊಂದು ಫೋಕಸ್ ಮಾಡಿ ಕೆಲಸ ಮಾಡ್ತಿಲ್ಲ, ನನಗೆ ಅದರ ಬಗ್ಗೆ ಭರವಸೆ ಮೂಡಿದೆ. ಮುಂದಿನ ದಿನಗಳಲ್ಲಿ ಈ ನೀರು ಬಳಕೆದಾರ ಸಹಕಾರಿ ಸಂಘಗಳ ಮುಖಾಂತರ ಅಚ್ಚುಕಟ್ಟು ಪ್ರದೇಶದ ಕೊನೆಯ ರೈತನಿಗೆ ಕೂಡ ನಾವು ನೀರು ಮುಟ್ಟಿಸೋ ಸಾಧ್ಯತೆ ಅನ್ನೋ ಭರವಸೆ ನನ್ನ ಕಳೆದ 5 ವರ್ಷಗಳಲ್ಲಿ ಮಾಡಿದಂಥ ಕೆಲಸದಿಂದ ನನಗೆ ಮನವರಿಕೆ ಆಗಿದೆ. ಇದನ್ನು ಇನ್ನೂ ಮನವರ್ಧನೆ ಮಾಡಬೇಕಾಗಿದೆ. ಇದುವರೆಗೆ ವಾಲ್ಮಿ ಸಂಸ್ಥೆಯ ನಿರ್ದೇಶಕ ಡಾಕ್ಟರ್ ರಾಜೇಂದ್ರ ಪೋದ್ದಾರ್ ಅವರೊಂದಿಗಿನ ಸಂದರ್ಶನದಲ್ಲಿ ವಾಲ್ಮಿ ಸಂಸ್ಥೆಯ ಪರಿಚಯ ಮಾಡಿಕೊಂಡಿರಿ. ವಾಲ್ಮಿ ಒಲುಮೆ ನೆಲಜಲ ಗೆಲುಮೆ, ವಾಲ್ಮಿ ಒಲುಮೆ ನೆಲಜಲ ಗೆಲುಮೆ, ನೀರನುಳಿಸುವ ನಿಟ್ಟಿನಲ್ಲಿ ವಾಲ್ಮಿಯ ಒಲುಮೆ. ನೆಲದ ಜಲ ನೆಲ ಸಂರಕ್ಷಣೆಯ ಕಾಳಜಿ ಹೊಂದಿರುವ ವಿಶೇಷ ಸರಣಿ ಪ್ರಸಾರವಾಯಿತು. ಜಲವೇ ಜೀವನ ಸಾಕ್ಷಾತ್ಕಾರ, ನೆಲವೇ ಜೀವನ ಸಾಧಾರ. ಜಲವೇ ಜೀವನ ಸಾಕ್ಷಾತ್ಕಾರ, ನೆಲವೇ ಜೀವನ ಸಾಧಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜಲ ಮತ್ತು ನೆಲ ನಿರ್ವಹಣಾ ಸಂಸ್ಥೆ, ವಾಟರ್ ಅಂಡ್ ಲ್ಯಾಂಡ್ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್, ವಾಲ್ಮಿ, ಬೆಳಗಾವಿ ರಸ್ತೆ, ಧಾರವಾಡ. ಮೊಬೈಲ್ 9448386889. ಧಾರವಾಡ ನಗರದ ಹೊರವಲಯದಲ್ಲಿ ಬೆಳಗಾವಿಗೆ ಹೋಗುವ ಹೆದ್ದಾರಿಯಲ್ಲಿದೆ ವಾಲ್ಮಿ ಕ್ಯಾಂಪಸ್. ಮಣ್ಣು ಮತ್ತು ನೀರು ಸಂರಕ್ಷಣೆಯಲ್ಲಿ ರೈತರಿಗೆ, ಎಂಜಿನಿಯರ್ಗಳಿಗೆ, ಸಂಪನ್ಮೂಲ ವ್ಯಕ್ತಿಗಳಿಗೆ ತರಬೇತಿ ನೀಡುವ ಮುಂಚೂಣಿ ಸಂಸ್ಥೆ ವಾಲ್ಮಿ. ವಿಶಾಲವಾದ ಉಪನ್ಯಾಸ ಕೊಠಡಿಗಳು, ಆಧುನಿಕ ತರಬೇತಿ ಉಪಕರಣಗಳು, ಪ್ರಯೋಗಾಲಯ, ಪ್ರಾತ್ಯಕ್ಷಿಕೆಗಳು, ಹಾಸ್ಟೆಲ್ ಸೌಲಭ್ಯಗಳೊಂದಿಗೆ ತಡೆರಹಿತ ಪರಿಪೂರ್ಣ ತರಬೇತಿಯ ವಾತಾವರಣ. ವಾಲ್ಮಿಯೊಂದಿಗೆ ಸಹಕರಿಸಿ ಮಣ್ಣು ನೀರಿನ ಆರೋಗ್ಯಕ್ಕಾಗಿ ಕೂಡಿ ಕೆಲಸ ಮಾಡೋಣ. ನೆರವು ರೇವಣಸಿದ್ಧ ಚಾಂದಕವಠೆ, ಕಿರಣ್ ಕುಮಾರ್ ಶೇಖದಾರ್ ಹಾಗೂ ಸಿದ್ರಾಯ್ ಸಾಳುಂಕೆ. ನಿರ್ಮಾಣ ಬಿವಿ ಶ್ರೀಧರ್ ಹಾಗೂ ಸೋಮಶೇಖರ್ ಎಸ್ ರುಳಿ. ನೀರನುಳಿಸುವ ನಿಟ್ಟಿನಲ್ಲಿ ವಾಲ್ಮೀಯ ಒಲುಮೆ, ನೆಲದ ನೆಮ್ಮದಿ ಗಳಿಸುವಲ್ಲಿದೆ ವಾಲ್ಮೀಯ ಹಿರಿಮೆ. ನೀರನುಳಿಸುವ ನಿಟ್ಟಿನಲ್ಲಿ ಇದುವರೆಗೆ ಸಂದರ್ಶನವನ್ನು ಕೇಳಿದಿರಿ. ಈಗ ಜನಪದ ಸಂಗೀತ. ಆರಂಭದಲ್ಲಿ ಕೇಳಿ ಡೊಳ್ಳಿನ ಪದವನ್ನು ಮಾಣೋಮಿಯ ಬಸಪ್ಪ ಮಾಯಪ್ಪ ಪೂಜಾರಿ ಮತ್ತು ಸಂಗಡಿಗರಿಂದ. ಬಂದ್ರ ಸಾಧುರಾಗಿ 10 ಮಂದಿ ಕುಡಿಕೊಂಡ ಹಸದಿವಂತ ಕಬೀರನ ಮನಿಗೋಗಿ 3 ದಿವಸ ಉಪವಾಸ ದಿವಂತ ಅಂತ ನಜೀವ ಯೋಗಿ ಬರುವ ಕಬೀರನ ಭಕ್ತಿ ನೋಡುವಕ ಬಂದ್ರ ಸಾಧುರಾಗಿ 10 ಮಂದಿ ಕುಡಿಕೊಂಡ ಹಸದಿವಂತ ಜೀವನ ಲಘು ಮಾಡಬೇಕಾಡಗಿ ಕಡಲಿನಂದರ ಕಾಲಿಲ್ಲ ಮಣಿಯಾಗ ಶಿವಯಂತ ಕಿರಗೇಡಿ ಕಮಲನ ಕರದ ಕಬೀರ ಹೇಳ ತಾಣ ತುಡಗ ಮಾಡೋಣ ಹೋಗಿ ಕಬೀರ ಕರ ತನ್ನ ಹೆಂಡತಿ ತನ್ನ ಲಘು ಮಾಡಬೇಕಾಡಗಿ ಕಡಲಿನಂದರ ಕಾಲಿಲ್ಲ ಮಣಿಯಾಗ ಶಿವಯಂತ ಕಿರಗೇಡಿ ಕಮಲನ ಕರದ ಕಬೀರ ಹೇಳ ಒಳಗ ಹೋಗಿ ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಟೇದರಿ ತೆರದವ ತಾವಾಗಿ ಅಕ್ಕಿ ಗೋಧಿ ಬೆಳಿ ಬೆಲ್ಲ ತಗೊಂಡಾರ ತೂಕ ಮಾಪ ಮಾಡಿ ಹೋಗಿ ಬಾಕಿ ಉಳದಲ್ಲ ಜಾಕಿ ಮಾಡಿಕೊ ಹೋಗ್ತೀವ ಪಾರಾಗಿ ಮತ್ತೆ ಗಣ್ಣಗ ಎದ್ದ ಸೌಕರ ಕಾಲ ಹಿಡ್ದಾಣ ಹೋಗಿ ಹೋಗಿ ಸತಿಯ ಪತಿಯ ಇಬ್ರು ದುಃಖ ಮಾಡತಾರ ಮಗನ ಮುಖ ನೋಡಿ ಹೊರ ಮಗ ಹೊರ ಮಳೆ ಬರಲಿಲ್ಲ ದೈವ ಎಂತ ಕೋಡಿ ಆನಂದವಾಗಿ ಹೊತ್ತ ಏರಿದಂಗ ಸುದ್ದಿ ಮುಟ್ಟಿತು ಊರ ಜನ ನೋಡಿ ಯಾರ್ಯಾರಿಗೆ ಸೌಕಾರ ಹೇಳ್ತಾನ ನಂದೇನ ಹೋಗಿಲ್ಲ ನಾನ ಪಾಪಗೇಡಿ ರುಂಡ ಇಲ್ಲದ ದಡ ಮಣ್ಯಂಗ ಕೊಡುಣಂತ ಚೌಡಿ ಕಟ್ಟ್ಯಾರ ಹೋಗಿ ಕೈ ಮುಗದ ಸಾಧುರಿಗೆ ಕರೆದ ಏನೂರಿಗೆ ತಾರ ರುಂಡ ಕೊಡು ಸಿರಪಾಗಿ ಬದಲ ಮಾಡಿ ಕೊಂತ ಹೊಂಟಾರ ಸಾಧುರ ಶಿವನ ಹೋಗಿ ಪಂಚಾಕ್ಷರಿ ಮಾತ್ರ ಪಠಣ ಮಾಡಿದಾರ ಎದ್ದ ಜೀವಂತವಾಗಿ ತಾಯಿ ತಂದೆ ಮಗ ಮೂರು ಮಂದಿಗೆ ಸ್ವರ್ಗ ಪ್ರಾಪ್ತಿಯಾಗಿ ಪಂಚಾಕ್ಷರಿ ಮಾತ್ರ ಪಠಣ ಮಾಡಿದಾರ ಎದ್ದ ಜೀವಂತವಾಗಿ ತಾಯಿ ತಂದೆ ಮಗ ಇನ್ನು ಮುಂದೆ ಕೇಳಿ ಚೌಡ್ಕಿ ಪದಗಳನ್ನು. ರಂಗವ್ವ ಕಳ್ಳಿಮನಿ ಸಿದ್ದಾಪುರದಿಂದ ಈ ಗೀತೆಯನ್ನು ಹಾಡಿದ್ದಾರೆ. ಸಗುಣ ಇಲ್ಲದ ತಮ್ಮ ಅರೆ ಅಗಲಾದಿ ಜ್ಞಾನ ನೀರ ಗುಣ ನಿಜ